8:50. ಕಾರ್ಯಕ್ರಮ ಕೃಷಿ ರಂಗ. ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ನಮ್ಮ ಇವತ್ತಿನ ಕೃಷಿರಂಗ ಕಾರ್ಯಕ್ರಮದೊಳಗ ಮೊದಲಿಗೆ ನಿತ್ಯಮೇಘ ಸಂದೇಶ, ನಂತರ ತಜ್ಞವಾಣಿ, ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಹಾಗೂ ಸಮರ್ಥ ಬಳಕೆ ಕುರಿತು ಡಾ ನಾಗೇಂದ್ರ ಕಾವಳೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸೋಮಶೇಖರ್ ಎಸ್ ರೂಳಿ. ಕೊನೆಯಲ್ಲಿ ಶಿವಶರಣಯ್ಯ ಸ್ವಾಮಿ ಮತ್ತು ಸಂಗಡಿಗರಿಂದ ತತ್ವಪದಗಳನ್ನು ಕೇಳುವಿರಿ. ಈಗ ಒಂದು ಜಾಹೀರಾತು. ಪುರುಷರಿಗೆ ಬೇಕಾಗುವ ಬೆಸ್ಟ್ ಕ್ವಾಲಿಟಿ ಹಾಗೂ ಪ್ರೀಮಿಯಂ ಕ್ವಾಲಿಟಿ ಬಟ್ಟೆಗಳ ಏಕೈಕ ಮಳಿಗೆ ಸೋಲಾಪುರ್ನ ಡರ್ಬಿ ಕ್ಲಾತ್ ಮಾರ್ಕೆಟ್, ನವಿಪೇಟ್ ಡರ್ಬಿ ಮಾರ್ಕೆಟ್, ತಿಲಕ್ ಚೌಕ್, ಸೋಲಾಪುರ್. ಸೂಟಿಂಗ್, ಶರ್ಟಿಂಗ್, ಲಿನಿನ್ ಖಾದಿ, ಕಾಟನ್ ಖಾದಿ, ಸಿಲ್ಕ್ ಮತ್ತು ಸ್ಪೆಷಲ್ ವೈಟ್ಗೋಸ್ಕರ ಬೇರೆ ಸೆಕ್ಷನ್ ಹೊಂದಿದೆ. ಮದುವೆ ಬಟ್ಟೆ ಖರೀದಿಗೆ ಮರೆಯದೆ ಒಮ್ಮೆ ಬನ್ನಿ. ಡರ್ಬಿ ಕ್ಲಾತ್ ಮಾರ್ಕೆಟ್, ನವಿಪೇಟ್ ಡರ್ಬಿ ಮಾರ್ಕೆಟ್, ತಿಲಕ್ ಚೌಕ್, ಸೋಲಾಪುರ್. ಈಗ ಕೇಳಿ ನಿತ್ಯಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು, ಅಲ್ಲದೆ ಝೈರಾಬಾದ್ ತಾಲೂಕಿನೊಳಗ ಮಳೆಯಾಗುವಂತಹ ಸಾಧ್ಯತೆಗಳು ಕೇವಲ 10% ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡ್ತಾ ಇದ್ದಾರೆ. ಆತ್ಮೀಯರೇ ಗಮನಿಸಬೇಕು, ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಸಹಿತ ಇರಬಹುದಾಗಿದೆ. ಈ ಸೂಚನೆಯನ್ನು ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಮ್ಮ ಮುಂದಿನ ಕಾರ್ಯಕ್ರಮ ತಜ್ಞವಾಣಿ ಇದೀಗ ಆರಂಭ. ತಜ್ಞವಾಣಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಕೃಷಿ ಒಳಗ ಮಣ್ಣು ಮತ್ತು ನೀರು ಬಹಳ ಮುಖ್ಯವಾದಂತಹ ನೈಸರ್ಗಿಕ ಸಂಪನ್ಮೂಲಗಳು. ಇವುಗಳನ್ನ ನಾವು ಸಂರಕ್ಷಣೆ ಮಾಡುವುದು ಅದಕ್ಕಿಂತ ಹೆಚ್ಚಿನ ಕರ್ತವ್ಯ ಅಂತ ಹೇಳಿ ಹೇಳಬಹುದು. ನಮ್ಮಲ್ಲಿರುವಂತಹ ಮಣ್ಣೇನದ ಅದು ಸವಕಳಿ ಆಗೋದಕ್ಕೆ ಬಿಡಬಾರದು. ಅದರ ಜೊತೆಗೆ ನಮಗೆ ಮಳೆಯಿಂದ ಏನು ನೀರು ಸಿಗ್ತಾ ಇದೆ ಅದನ್ನ ಸಮರ್ಥವಾಗಿ ಸಂಗ್ರಹ ಮಾಡಿ ಬಳಸಿಕೊಳ್ಳುವಂತಹ ಕೆಲಸವನ್ನ ನಾವು ಮಾಡಿದ್ರೆ ನಮ್ಮ ಕೃಷಿಗೆ ಅದರಿಂದ ಬಹಳಷ್ಟು ಅನುಕೂಲಗಳು ಆಗ್ತವೆ. ಆದ್ದರಿಂದ ಈ ವಿಷಯವಾಗಿ ನಾವು ಇವತ್ತು ವಿಚಾರ ಮಾಡೋಣ. ಮಣ್ಣು ಮತ್ತು ನೀರಿನ ಸಂರಕ್ಷಣೆಯನ್ನು ಯಾವ ರೀತಿ ನಾವು ಮಾಡಬಹುದು, ವಿಶೇಷವಾಗಿ ನಮ್ಮ ರೈತರಿಗೆ ಕೆಲಸ ಮಾಡುವಂತಹ ಸಂದರ್ಭದೊಳಗೆ ಕೂಲಿಗಳ ಸಮಸ್ಯೆ ಆಗ್ತದೆ, ಆ ಟೈಮ್ನೊಳಗೆ ಕೆಲಸ ಮಾಡೋದಕ್ಕೆ ಸಮಸ್ಯೆ ಆಗ್ತದೆ, ಅಂತಹ ಸಂದರ್ಭದೊಳಗೆ ಯಾವ ಯಂತ್ರೋಪಕರಣಗಳನ್ನು ಬಳಸೋದ್ರಿಂದ ನಾವು ಮಣ್ಣನ್ನು ಸರಿಯಾಗಿ ಸಂರಕ್ಷಣೆ ಮಾಡಬಹುದು, ನೀರನ್ನ ಸಂಗ್ರಹ ಮಾಡಿಡಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಈ ವಿಷಯವಾಗಿ ತಿಳಿಸಿಕೊಡೋದಕ್ಕೆ ಇವತ್ತ ನಮ್ಮ ಜೊತೆಗೆ ಬೀದರ್ ತೋಟಗಾರಿಕಾ ಮಹಾವಿದ್ಯಾಲಯದೊಳಗ ಇಂಜಿನಿಯರಿಂಗ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ನಾಗೇಂದ್ರ ಕಾವಳೆ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಕಾವಳೆ ಅವರೇ ನಮಸ್ಕಾರ. ನಮಸ್ಕಾರ ರೈತ ಬಾಂಧವರೇ. ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ಸಾಗುವಳಿ ಜಮೀನಿನಲ್ಲಿ ಸುಮಾರು 30% ಮಾತ್ರ ನೀರಾವರಿ ಸೌಲಭ್ಯ ಹೊಂದಿದೆ. ಉಳಿದ ಶೇಕಡ 70% ಮಳೆ ಆಧಾರಿತ ಬೇಸಾಯ ಆಗಿರುವುದರಿಂದ ಅಂದ್ರೇನು ಮಳೆ ಬಂದ್ರೆ ಅಷ್ಟೇ ಬೆಳೆ, ಇಲ್ಲಾಂದ್ರೆ ಎಲ್ಲ ಬೆಳೆ ನಾಶ ಆಗ್ತದೆ. ಈ ನಿಟ್ಟಿನಲ್ಲಿ ಆಮೇಲೆ ಈ ನಮ್ಮ ರಾಜ್ಯದಲ್ಲಿ ಮಳೆ ಪ್ರಮಾಣ ವಾರ್ಷಿಕ 500 mm mm ಇಷ್ಟು ಮಳೆ ಪ್ರಮಾಣ ಇದ್ರೂ ಸಹ ನಮ್ಮಲ್ಲಿ ಬರುವಂತಹ ಮಳೆ ಸಂಪೂರ್ಣವಾಗಿ ನಾವು ಬಳಕೆ ಆಗ್ತಿಲ್ಲ. ಯಾಕಂದ್ರೆ ಇದರಲ್ಲಿ ಶೇಕಡ ಕೇವಲ 35% ಮಾತ್ರ ನೀರು ನಮ್ಮ ಒಂದು ನೀರಾವರಿಗೆ ಉಪಯೋಗ ಮಾಡ್ತಿದ್ವಿ. ಉಳಿದ ಶೇಕಡ 65% ಮಳೆ ನೀರು ವ್ಯರ್ಥವಾಗಿ ಹೋಗ್ತಾ ಇದೆ. ಇದರ ಜೊತೆಗೆ ಬರೇ ಮಳೆ ನೀರು ಅಷ್ಟೇ ವೇಸ್ಟ್ ಆಗ್ತಾ ಇಲ್ಲ, ಅದರ ಜೊತೆಗೆ ಫಲವತ್ತಾದ ಮಣ್ಣು ಸಹಿತ ಕೊಚ್ಚಿಕೊಂಡು ಬೇರೆ ಬೇರೆ ಭಾಗಗಳಲ್ಲಿ ಹರಿದು ಹೋಗಿ ಎಲ್ಲೋ ಬೇರೆ ಇದರಲ್ಲಿ ಸಂಗ್ರಹಣೆ ಆಗ್ತಾ ಇದೆ. ಇದರ ಸಲುವಾಗಿ ಸಂಶೋಧನೆ ಪ್ರಕಾರ ನಾವು ನಮಗೆ ತಿಳಿದು ಬಂದಿರುವುದೇನೆಂದರೆ ಸುಮಾರು 6,000 kg ಮಣ್ಣು ಪ್ರತಿ ವರ್ಷಕ್ಕೆ ಪ್ರತಿ ಹೆಕ್ಟರ್ನಲ್ಲಿ ಅಷ್ಟು ಮಣ್ಣನ್ನು ಕೊಚ್ಚಿಕೊಂಡು ಹೋಗ್ತಾ ಇದೆ. ಇದೇ ರೀತಿಯಾಗಿ ನಾವು ಯಾವುದೇ ಒಂದು ಕ್ರಮಗಳನ್ನು ಪಾಲಿಸಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಜಮೀನಿನಲ್ಲಿ ಮಣ್ಣು ಮತ್ತು ನೀರು ಯಾವುದೇ ತರದ ಸಂಗ್ರಹಣೆ ಆಗಿರುವುದಿಲ್ಲ ಮತ್ತು ಬೆಳೆ ತಗೋಬೇಕಂದ್ರೆ ಎಲ್ಲ ಸಂಪೂರ್ಣವಾಗಿ ಬರಡ್ ಆಗ್ತದೆ. ಈ ನಿಟ್ಟಿನಲ್ಲಿ ನಾವು ಇಂಥ ಒಂದು ನೈಸರ್ಗಿಕ ಸಂಪನ್ಮೂಲಗಳಾದ ಮಣ್ಣು ಮತ್ತು ನೀರು ನಾವು ಸಂಗ್ರಹಣೆ ಮಾಡಿಕೊಂಡು ನಮ್ಮ ಜಮೀನಿನಲ್ಲಿ ವೃದ್ಧಿ ಮಾಡಬೇಕಂದ್ರೆ ಈ ಕೆಲವು ಹೇಳಿಕೊಟ್ಟಿರುವಂತಹ ಕ್ರಮಗಳನ್ನು ನಾವು ಪಾಲನೆ ಮಾಡಿಕೊಂಡ್ರೆ ನಮ್ಮ ನೈಸರ್ಗಿಕ ಸಂಪನ್ಮೂಲಗಳನ್ನು ಸಂರಕ್ಷಣೆ ಮಾಡಿಕೊಂಡು ನಮ್ಮ ಇಳುವರಿಯಲ್ಲಿ ಹೆಚ್ಚು ಮಾಡಬಹುದು. ಇಂಥ ಒಂದು ಕೆಲವು ಕ್ರಮಗಳು ಯಾವಪ್ಪ ಅಂದ್ರೆ ಮಣ್ಣು ಮತ್ತು ನೀರು ಸಂರಕ್ಷಣೆಗಾಗಿ ಬಳಸುವಂತಹ ಕ್ರಮಗಳು ಯಾವು ಅಂದ್ರೆ ಮೊಟ್ಟ ಮೊದಲನೇದಾಗಿ ಆಳವಾಗಿ ಉಳುಮೆ. ಈ ಆಳವಾಗಿ ಉಳುಮೆ ಸಾಮಾನ್ಯವಾಗಿ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಈ ಒಂದು ನಾವು ಆಳವಾಗಿ ಉಳುಮೆ ತಗೋಬೇಕಾಗಿರ್ತದೆ. ಈ ಒಂದು ಆಳವಾಗಿ ಉಳುಮೆ ತಗೊಳ್ಳೋದ್ರಿಂದ ಏನಾಗುತ್ತಂದ್ರೆ ಭೂಮಿಯ ಮೇಲ್ಭಾಗದಲ್ಲಿರುವ ಮಣ್ಣನ್ನು ಕೆಳಗೆ ಹೋಗ್ತದೆ, ಆಮೇಲೆ ಕೆಳಗಿರುವಂತಹ ಮಣ್ಣನ್ನು ಮೇಲ್ಭಾಗದಲ್ಲಿ ಬರುವುದರಿಂದ ಈ ಸುಡುವ ಬಿಸಿಲಿಗೆ ಏನಾಗ್ತದಂದ್ರೆ ಆ ಮಣ್ಣಿನಲ್ಲಿ ಅಡಗಿಕೊಂಡಿರುವ ಕೀಟಕೋಶ ಕೇಂದ್ರಗಳು ಮತ್ತು ಹುಲ್ಲಿನ ಬೀಜಗಳು ಅವು ಸೂರ್ಯನ ಬಿಸಿಲಿಗೆ ಸುಟ್ಟಿ ನಾಶ ಆಗ್ತದೆ. ಇದರಿಂದ ಏನಾಗ್ತದೆ ಮುಂದೆ ಬರುವಂತಹ ಬೆಳೆಗಳಿಗೆ ಈಗೇನ ಕೀಟಕೋಶ ಕೇಂದ್ರಗಳು ಕೀಟಗಳು ಬಾಧೆ ಆಮೇಲೆ ಹುಲ್ಲು ಸಹಿತ ಬೆಳವಣಿಗೆಯಲ್ಲಿ ಕುಂಠಿತ ಆಗ್ತದೆ. ಇದರಿಂದ ನಾವು ಆದಷ್ಟು ಮಟ್ಟಿಗೆ ಆ ಒಂದು ರೋಗ ಬಾಧೆ ಮತ್ತು ಬೆಳೆಗಳಲ್ಲಿ ಬರುವಂತಹ ಕಳೆಗಳು ನಿಯಂತ್ರಣ ಮಾಡಬಹುದು. ಅದರ ಜೊತೆಗೆ ಈ ಆಳವಾಗಿ ಉಳುಮೆ ಮಾಡೋದ್ರಿಂದ ಇನ್ನೊಂದೇನಪ್ಪ ಅಂದ್ರೆ ಮಳೆ ಬಂದಾಗ ಏನು ಹೆಚ್ಚಾದ ಮಳೆ ನೀರು ನಿಂತದಲ್ಲ ಆ ನಿಂತು ಆ ಭೂಮಿ ಮಣ್ಣು ಸಡಿಲ ಆಗಿರುವುದರಿಂದ ಆ ಮಣ್ಣಿನಲ್ಲಿ ನೀರು ಇಂಗ್ಲಿಕ್ಕೆ ಅವಕಾಶ ಆಗ್ತದೆ. ಆಮೇಲೆ ಬೆಳೆಗಳಿಗೆ ಒಂದು ಸಂದರ್ಭದಲ್ಲಿ ನೀರಿನ ಕೊರತೆ ಆದಾಗ ನೇರವಾಗಿ ಭೂಮಿಯಲ್ಲಿರುವ ಅಡಗಿಕೊಂಡಿರುವ ನೀರು ನೇರವಾಗಿ ಬೇರುಗಳಿಗೆ ನೀರುಣಿಸುವುದರಿಂದ ಬೆಳೆಗಳನ್ನು ಕಾಪಾಡಬಹುದು. ಅದರ ಜೊತೆಗೆ ಈ ಒಂದು ಮಣ್ಣು ಸವಕಳಿ ಆಗೋದನ್ನು ತಡೆಯಬಹುದು. ಈ ಒಂದು ಆಳವಾಗಿ ಉಳುಮೆ ತಗೋಬೇಕಂದ್ರೆ ಸಾಮಾನ್ಯವಾಗಿ 2 ಅಥವಾ 3 ವರ್ಷಕ್ಕೆ ಒಂದ್ಸಲ ನಾವು ಆಳವಾಗಿ ಉಳುಮೆ ತಗೋಬೇಕು. ಈ ಒಂದು ಆಳವಾಗಿ ಉಳುಮೆ ತಗೋಬೇಕಂದ್ರೆ ಸಾಮಾನ್ಯವಾಗಿ ಈ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಕಟ್ಟಿಗೆ ನೇಗಿಲು ಅಥವಾ ಎತ್ತುಗಳಿಂದ ಎಳೆಯಲ್ಪಡುವ ನೇಗಿಲುಗಳನ್ನು ಬಳಕೆ ಮಾಡಿದ್ರೆ ರೂಢಿಯಾಗಿದೆ. ಇದರ ಬದಲಾಗಿ ನಾವು ಆದಷ್ಟು ಮಟ್ಟಿಗೆ ಟ್ರ್ಯಾಕ್ಟರ್ ಚಾಲಿತ ಈ ಮೌಟ್ಬೋಟ್ ಫ್ಲೋ ಆಗಲಿ ತವೆ ನೇಗಿಲು ಆಗಲಿ ಅಥವಾ ರಿವರ್ಸಿಬಲ್ ಫ್ಲೋ ಅಂದ್ರೇನು ಪಲ್ಟಿ ನೇಗಿಲು ಉಪಯೋಗ ಮಾಡೋದ್ರಿಂದ ಹೆಚ್ಚು ಅನುಕೂಲ ಆಗ್ತದೆ. ಯಾಕಂದ್ರೆ ಈ ಆದಷ್ಟು ಮಟ್ಟಿಗೆ ಭೂಮಿಯ ಆಳ ಇದ್ರ ಮೇಲೆ ಅವಲಂಬನೆ ಆಗಿರ್ತದೆ. ಭೂಮಿ ಆಳದಲ್ಲಿ ಅಂದ್ರೆ ಸುಮಾರು 30-40 cm ಸಹಿತ ಆಳವಾಗಿ ತೆಗೆದು ಕೆಳಗಿರುವಂತಹ ಮಣ್ಣನ್ನು ಮೇಲ್ಭಾಗದಲ್ಲಿ ಚೆಲ್ಲಿ ಆಮೇಲೆ ಆ ಒಂದು ಹೆಂಟೆ ಬಂದರನ್ನು ಪುಡಿ ಪುಡಿ ಮಾಡೋದ್ರಿಂದ ಮಣ್ಣು ಚೆನ್ನಾಗಿ ಹದ ಆಗಿರ್ತದೆ. ಅವಾಗ ಎಷ್ಟೇ ಪ್ರಮಾಣದ ಮಳೆ ಬಂದ್ರೂ ಆ ಮಣ್ಣಿನಲ್ಲಿ ನೀರು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಜಾಸ್ತಿ ಆಗ್ತದೆ. ಅದರ ಜೊತೆಗೆ ನಾವು ಒಂದು ಮಣ್ಣು ಸವಕಳಿಯನ್ನು ತಡೆಯಬಹುದು. ಆಮೇಲೆ ಅದರ ಜೊತೆಗೆ ನಾವು ನೇರವಾಗಿ ನೀರು ಭೂಮಿಯಲ್ಲಿ ಏನು ಅಡಗಿಕೊಂಡಿರ್ತೋ ಅದು ನೇರವಾಗಿ ಬೇರುಗಳನ್ನು ಉಣಿಸುವುದರಿಂದ ಬೆಳೆಗಳನ್ನು ಕಾಪಾಡಬಹುದು. ಇದು ಒಂದು. ಆಮೇಲೆ 2ನೇ ಕ್ರಮ ಏನ್ ಮಾಡ್ಬೇಕಂದ್ರ ಭೂಮಿ ಮಟ್ಟ ಮಾಡುವುದು, ಅಂದ್ರೆ ಭೂಮಿ ಲೆವೆಲ್ ಮಾಡಬೇಕು. ಅಂದ್ರೆ ಸಾಮಾನ್ಯವಾಗಿ ನಾವು ನೋಡಿದಾಗ ಜಮೀನು ನಮ್ಗೆ ಸಮವಾಗಿ ಕಾಣ್ತದೆ. ಅವು ಯಾವಾಗ ಸಮತಟ್ಟ ಇಲ್ಲ ಏರು ತೆಗ್ಗುಗಳಿಂದ ಕೂಡಿರ್ತದೆ ಅಂದ್ರೆ ಮಳೆ ಯಾವಾಗ ಮಳೆ ಬರ್ತದ ಆ ಸಂದರ್ಭ ಏನಾಗ್ತದೆ ಎಲ್ಲಿ ತೆಗ್ಗಿನ ಪ್ರದೇಶ ಇರ್ತೋ ಅಲ್ಲಿ ಮಳೆ ನೀರು ಹರಿದು ಹೋಗ್ತದೆ. ಎಲ್ಲಿ ಹೊಡ್ಡದ ಅಲ್ಲಿ ಮಳೆ ನೀರು ನಿಂದಿರ್ಲಿಕ್ಕೆ ಅವಕಾಶ ಆಗಲ್ಲ. ಯಾಕಂದ್ರೆ ಅಲ್ಲಿ ಸರಳವಾಗಿ ತೆಗ್ಗಿನ ಕಡೆ ನೀರು ಹರಿದು ಹೋಗ್ತದೆ. ಈ ಇಂಥ ಒಂದು ಜಮೀನುಗಳನ್ನು ನಾವು ನೇರವಾಗಿ ಬಿತ್ತನೆ ತಗೊಂಡ್ರೆ ಏನಾಗ್ತಂದ್ರೆ ಒಂದು ಕೆಲವು ಕಡೆ ಹೊಡ್ಡಿದ ಜಾಗದಾಗ ನೀರೇ ಇರುವುದಿಲ್ಲ, ಅದರಿಂದ ಬೆಳೆ ಒಣಗಿ ಹೋಗಿರ್ತದೆ. ಆಮೇಲೆ ಇನ್ನೊಂದು ಕಡೆ ಎಲ್ಲಿ ತೆಗ್ಗಿರ್ತದ ನೋಡ್ರಿ ಅಲ್ಲಿ ಜಾಸ್ತಿ ನೀರು ಹರಿದು ಕೂಡಿದ ಮೇಲೆ ಏನಾಗ್ತದೆ ಅತಿ ಹೆಚ್ಚು ನೀರು ಆಗೋದ್ರಿಂದ ಬೆಳೆ ಹಾನಿ ಆಗ್ತದೆ. ಈ ನಿಟ್ಟಿನಲ್ಲಿ ಸಾಂಪ್ರದಾಯಿಕ ರೈತ ಬಾಂಧವರು ಏನ್ ಮಾಡ್ತಾರೆ ಅಂದ್ರೆ ಈ ಸ್ಥಳೀಯವಾಗಿ ದೊರೆಯುವಂತಹ ಲೆವ್ಲರ್ ಎತ್ತುಗಳಿಂದ ಹೇಳಿಕೊಡುವ ಲೆವ್ಲರ್ ಆಗಲಿ ಅಥವಾ ಟ್ರ್ಯಾಕ್ಟರ್ ಚಾಲಿತ ಲೆವ್ಲರ್ ಆಗಿ ಬಳಕೆ ಮಾಡೋದ್ರಿಂದ ನಮ್ಮೆದುರಿಗೆ ಸಂದೇಶಗಳು ಬಹಳಷ್ಟು ಅದಾವ. ಈ ರೀತಿಯಾಗಿ ಮಾಡಬಹುದು. ಇಷ್ಟೆಲ್ಲ ಸಮತಟ್ಟ ಮಾಡಿದ್ರು ಜಮೀನಲ್ಲಿ ನಮಗೆ ಹೊಡ್ಡು ತೆಗ್ಗುಗಳು ಕಂಡು ಬರ್ತವ. ಇದರ ಸಲುವಾಗಿ ನಾವು ಆದಷ್ಟು ಮಟ್ಟಿಗೆ ಲೇಸರ್ ಲೆವ್ಲರ್ ಅಂತೇಳಿ ಬಂದಿದೆ. ಇತ್ತೀಚಿನ ದಿನಗಳಲ್ಲಿ ಲೇಸರ್ ಲೆವ್ಲರ್ ಅಂದ್ರೆ ರಿಮೋಟ್ ಕಂಟ್ರೋಲ್ಡ್ ಟ್ರ್ಯಾಕ್ಟರ್ ಆಪರೇಟೆಡ್ ಲೆವ್ಲರ್ ಸಹಿತ ನಮ್ಮ ಪ್ರದೇಶದಲ್ಲಿ ಸಿಗ್ತಾ ಇದೆ. ಈ ಒಂದು ಲೇಸರ್ ಲೆವ್ಲರ್ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡ್ರೆ ಪರ್ಫೆಕ್ಟ್ 0% ಸ್ಲೋಪ್ ಅಂದ್ರೆ 0% ಇಳಿಜಾರು, ಯಾವುದೇ ಇಳಿಜಾರಲ್ಲಿ ಇಲ್ಲದೇ ನಾವು ಇಂಥ ಒಂದು ಉಪಕರಣ ಉಪಯೋಗ ಮಾಡಿಕೊಂಡ್ರೆ ಎಷ್ಟೇ ಪ್ರಮಾಣದ ಮಳೆ ಬರಲಿ ಅಥವಾ ಸ್ವಲ್ಪ ಪ್ರಮಾಣದ ಮಳೆ ನೀರು ಬಂದ್ರೂ ಎಲ್ಲಾ ಭಾಗಗಳಿಗೆ ಸಮ ಪ್ರಮಾಣದಲ್ಲಿ ನೀರು ಹಂಚಿಕೆ ಆಗುವುದರಿಂದ ಸಂಪೂರ್ಣವಾಗಿ ಬೆಳೆ ಏಕಕಾಲದಲ್ಲಿ ಬರ್ತಾ ಇರ್ತದೆ. ಆಮೇಲೆ ಯಾವುದೇ ತರದ ಮಣ್ಣು ಸವಕಳಿ ಕೊಚ್ಚಿಕೊಂಡು ಹೋಗುವುದಿಲ್ಲ. ಆಮೇಲೆ ಸಂಪೂರ್ಣವಾಗಿ ನೀರು ಬಳಕೆ ಆಗ್ತದೆ. ಇದರಲ್ಲಿ ಸುಮಾರು ಏನಿಲ್ಲಪ್ಪ ಅಂದ್ರೆ 50% ನೀರಿನಲ್ಲಿ ಉಳಿತಾಯ ಮಾಡಬಹುದು. ಯಾಕಂದ್ರೆ ಲೇಸರ್ ಲೆವ್ಲರ್ ಟೆಕ್ನಾಲಜಿ ನಾವು ಅಳವಡಿಸಿಕೊಂಡ್ರೆ ಸಮ ಪ್ರಮಾಣದಲ್ಲಿ ನೀರು ಹಂಚಿಕೆ ಆಗ್ತದೆ. ಉದಾಹರಣೆಗೆ 1 ಎಕರೆಯಷ್ಟು ನಮಗೆ ನೀರು ಇದೆ ಅಂತ ತಿಳ್ಕೊರಿ, ಏನು ಎಷ್ಟು ಬೇಕಾಗಿರ್ತದೆ ಬೇಸಾಯ ಮಾಡಲಿಕ್ಕೆ ಅದರ ದುಪ್ಪಟ್ಟು ಮಾಡಬಹುದು. ಅಂದ್ರೆ 2 ಎಕರೆಗೆ ನೀರು ಉಣಿಸಬಹುದು, 2 ಎಕರೆಯಷ್ಟು ನೀರು ಅಷ್ಟೇ ಇತ್ತಂದ್ರೆ ಡಬಲ್ ಅಂದ್ರೆ 4 ಎಕರೆಗೆ ನೀರು ಉಣಿಸಬಹುದು, 4 ಎಕರೆಯಷ್ಟು ನೀರು ಅಷ್ಟೇ ಇತ್ತಂದ್ರೆ ನಾವು ಅಂದ್ರೆ ಮಲ್ಟಿಪ್ಲೈ ಮಾಡಬಹುದು, ನಾವು 8 ಎಕರೆಯಷ್ಟು ಈ ರೀತಿಯಾಗಿ ಡಬಲ್ ನಾವು ಆ ಒಂದು ಉಳಿತಾಯ ಮಾಡ್ಕೋಬಹುದು ನೀರಿನಲ್ಲಿ. ಅದರ ಜೊತೆಗೆ ಒಂದು ಸವಕಳಿ ಸಹಿತ ನಿಯಂತ್ರಣ ಮಾಡಬಹುದು ಈ ಲೇಸರ್ ಲೆವೆಲ್ ಟೆಕ್ನಾಲಜಿ. ಇದು ಒಂದು. ಆಮೇಲೆ 3ನೇ ಕ್ರಮ, ಈ ಇಳಿಜಾರಿಗೆ ಅಡ್ಡಲಾಗಿ ಆದಷ್ಟು ಮಟ್ಟಿಗೆ ಬಹಳಷ್ಟು 0.2-0.3% ಏನಾದರೂ ಇಳಿಜಾರು ಇತ್ತಪ್ಪ ಅಂದ್ರೆ ನಾವು ಏನಾದ್ರು ಮಾಡಬೇಕು, ಇಳಿಜಾರಿಗೆ ಅಡ್ಡಲಾಗಿ ಬದುಗಳನ್ನು ನಿರ್ಮಾಣ ಮಾಡಬೇಕು. ಈ ಬದುಗಳು ಅಂದ್ರೇನು, ಇಳಿಜಾರಿಗೆ ತಕ್ಕಂತೆ ಇಳಿಜಾರಿಗೆ ಅಡ್ಡಲಾಗಿ ಸುಮಾರು 0.2-0.3% ಗಿಂತ ಹೆಚ್ಚಿತ್ತಂದ್ರೆ ಆದಷ್ಟು ಮಟ್ಟಿಗೆ 20 ಮೀಟರ್ಲಿಂದ ಅಥವಾ 30 ಮೀಟರ್ ಅಂತರದಾಗ ನಾವು ಬದುಗಳನ್ನು ನಿರ್ಮಾಣ ಮಾಡಬೇಕಾಗಿರ್ತದೆ. ಅಂದ್ರೇನು, ಆ ಭಾಗದಾಗ ಎರಡೂ ಬದುಗಳ ನಡುವೆ ಏನು ಮಳೆ ಬಂದಿರ್ತದಲ್ಲ, ಅಂತ ಎಷ್ಟೇ ಪ್ರಮಾಣದ ಮಳೆ ಬಂದ್ರು ಆ ಬದುಗಳ ನಡುವೆ ನಿಂದಿರ್ಲಿಕ್ಕೆ ಅವಕಾಶ ಆಗ್ತದೆ. ಅದ್ರ ನಿಂತು ನಿಂತು ಏನಾಗ್ತದೆ, ಆ ಭೂಮಿಯೊಳಗ ಭಾಗದಲ್ಲಿ ನೀರನ್ನು ಇಂಗ್ಲಿಕ್ಕೆ ಅವಕಾಶ ಆಗ್ತದೆ. ಅವಾಗ ನಮಗೆ ಯಾವಾಗ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಏನು ಬೆಳೆಗಳಿಗೆ ನೀರು ಬೇಕಾಗಿರ್ತದೆ ಅಂತ ಏನಾದರೂ ಮಳೆ ಕೈ ಕೊಡ್ತಪ್ಪ ಅಂದ್ರೂ ಭೂಮಿಯಲ್ಲಿ ನೀರು ನಿಂದಿರ್ತದೆ, ಅದು ನೇರವಾಗಿ ಬೇರುಗಳಿಗೆ ಉಣಿಸಿ ಆ ಬೆಳೆಗಳನ್ನು ಕಾಪಾಡಬಹುದು ಇದರಿಂದ. ಇದು ಒಂದು ಬದುಗಳ ನಿರ್ಮಾಣ ಯಾವ ರೀತಿ ಮಾಡಬೇಕಂದ್ರೆ, ಇದಾಗಲೇ ಹೇಳಿದಾಗ 25-30 ಮೀಟರ್ ಅಂತರದಾಗ ನಾವು ಬದುಗಳನ್ನು ನಿರ್ಮಾಣ ಮಾಡಬೇಕು. ಮಾರುಕಟ್ಟೆಯಲ್ಲಿ ಬದು ನಿರ್ಮಾಪಕ ಟ್ರ್ಯಾಕ್ಟರ್ ಚಾಲಿತ ಬದು ನಿರ್ಮಾಪಕನು ಸಿಗ್ತದೆ. ಆಮೇಲೆ ರಿಡ್ಜರ್ ಅಂತೇಳಿ ಟ್ರ್ಯಾಕ್ಟರ್ ಚಾಲಿತ ರಿಡ್ಜರ್ ಸಹಿತ ಇದರಿಂದ ನಾವು ಬದುಗಳನ್ನು ಮಾಡಲಿಕ್ಕೆ ಉಪಯೋಗ ಮಾಡಿಕೊಂಡ್ರೆ ಬಹಳ ಹೆಚ್ಚು ಸಹಕಾರಿ ಆಗ್ತದೆ. ಆಮೇಲೆ ಈ ಒಂದು ಬದುಗಳ ಗಾತ್ರ ಅಳತೆ ಏನಂತೀವಲ್ಲ, ಈ ಒಂದು ಅಳತೆ ಸಾಮಾನ್ಯವಾಗಿ ನಮ್ಮ ಪ್ರದೇಶದಲ್ಲಿ ಬೀಳುವಂತಹ ಮಳೆ ಪ್ರಮಾಣ, ಆಮೇಲೆ ನಾವು ರೈತ ಬಂದರು ತೆಗೆದುಕೊಳ್ಳುವಂತಹ ಬೆಳೆ ಇದ್ರ ಮೇಲೆನೆ ನಾವು ನಮ್ಮ ಒಂದು ಆ ಬದುಗಳ ಅಳತೆ ಅಥವಾ ಗಾತ್ರ ನಿರ್ಧಾರ ಮಾಡಬೇಕಾಗಿರ್ತದೆ. ಸಾಮಾನ್ಯವಾಗಿ ನಮ್ಮ ಜಮೀನುಗಳಲ್ಲಿ ಕಪ್ಪು ಮಣ್ಣಿನ ಇರುವುದರಿಂದ 3 ಫೀಟ್ ಅಥವಾ 3 ಅಡಿ ಅಗಲ ಮತ್ತು 3 ಅಡಿ ಎತ್ತರ ಮತ್ತು ಮೇಲ್ಭಾಗದಲ್ಲಿ 1 ಅಡಿ ಈ ರೀತಿಯಾಗಿ ಬದುಗಳನ್ನು ನಿರ್ಮಾಣ ಮಾಡುವುದರಿಂದ ಬಂದಿರುವಂತಹ ಸಂಪೂರ್ಣ ಮಳೆ ನೀರನ್ನು ನಾವು ನಮ್ಮ ಜಮೀನಲ್ಲಿ ಅಲ್ಲೇ ಸ್ಥಳದಲ್ಲೇ ಬಿದ್ದಿರುವಂತಹ ಮಳೆ ನೀರು ಸ್ಥಳದಲ್ಲೇ ಇಂಗ್ಲಿಕ್ಕೆ ಅವಕಾಶ ಆಗ್ತದೆ. ಆಮೇಲೆ ಅದು ಬದುಗಳು ಬಹಳಷ್ಟು ದಿನ ಬಾಳಿಕೆ ಬರಬೇಕು, ಅದರ ಜೀವಿತಾವಧಿ ಹೆಚ್ಚು ಮಾಡಬೇಕಂದ್ರೆ ಆ ಬದುಗಳ ಮೇಲೆ ಇತರ ತರಕಾರಿ ಬೆಳೆಗಳಲ್ಲಿ ಹಣ್ಣಿನ ಬೆಳೆಗಳಲ್ಲಿ ಬೆಳೆಸೋದ್ರಿಂದ ಇನ್ನೂ ಹೆಚ್ಚಾಗ್ತದೆ. ಬೆಳೆಗಳನ್ನು ತಗೋಬಹುದು, ಅದರ ಇಳುವರಿ ಪಡೆಯಬಹುದು, ಅದರ ಜೊತೆಗೆ ಅದರ ಒಂದು ಬದುಗಳ ಒಂದು ಗುಣಮಟ್ಟ ಕಾಪಾಡ್ಕೋಬಹುದು. 4ನೇ ಕ್ರಮ, ಇಳಿಜಾರಿಗೆ ಅಡ್ಡಲಾಗಿ ಬೇಸಾಯ ಮಾಡಿಕೊಳ್ಳೋದು. ಇಳಿಜಾರಿಗೆ ಅಡ್ಡಲಾಗಿ ನಮ್ಮ ಒಂದು ಭೂಮಿಯ ಒಂದು ಇಳಿಜಾರು ಮಟ್ಟ ನೋಡಿಕೊಂಡು ಅದರ ತಕ್ಕಂತೆ ನಾವು ಒಂದು ಇಳಿಜಾರ ಅಡ್ಡಲಿಗೆ ಯಾವುದೇ ಒಂದು ಬೇಸಾಯ ಮಾಡೋದಿತ್ತಂದ್ರೆ, ಉದಾಹರಣೆಗೆ ನೇಗಿಲು ಹೊಡೆದಿತ್ತಂದ್ರೆ ಬಿ ಇಳಿಜಾರಿಗೆ ಅಡ್ಡಲಾಗಿ ನೇಗಿಲು ಮಾಡಬೇಕು, ಉಳುಮೆ ಮಾಡಬೇಕು. ಇಳಿಜಾರಿಗೆ ಅಡ್ಡಲಾಗಿ ಬೇಸಾಯ ಅಂದ್ರೆ ಬಿತ್ತನೆ ತಗೋಬೇಕು. ಈ ರೀತಿಯಾಗಿ ನಾವು ಇಳಿಜಾರಿಗೆ ಅಡ್ಡಲಾಗಿ ಬೇಸಾಯ ಮಾಡಿದುಕೊಂಡ್ರೆ ಏನಾಗ್ತಂದ್ರೆ ಮುಂದೆ ಏನ್ ಬರ್ತಾ ಇರ್ತದೆ ಮಳೆ ಬಂದಾಗ ಆ ಸಾಲುಗಳಲ್ಲಿ ಏನಿರ್ತಲ್ಲ, ಸಾಲುಗಳು ಮಳೆ ನೀರು ಬಂದ ತಕ್ಷಣ ಏನಾಗ್ತದೆ, ಸಾಲುಗಳ ನಡುವೆ ಮಳೆ ನೀರು ನಿಂದಿರ್ತದೆ. ನಿಂತು ನಿಂತು ಏನಾಗ್ತದೆ, ಅದು ಮಳೆ ನೀರನ್ನು ಭೂಮಿ ಒಳಭಾಗದಲ್ಲಿ ಇಂಗ್ಲಿಕ್ಕೆ ಸಹಕಾರಿ ಆಗ್ತದೆ. ಆಮೇಲೆ ಬೆಳೆಗಳಿಗೆ ಬೇರೆ ಸಂದರ್ಭದಲ್ಲಿ ಬೆಳೆಗಳಿಗೆ ನೇರವಾಗಿ ನೀರು ಉಣಿಸಲಿಕ್ಕೆ ಸಹಕಾರಿ ಆಗ್ತದೆ. ಇದು ಸಾಮಾನ್ಯವಾಗಿ ರೇಸ್ ಬೆಡ್ ಪ್ಲಾಂಟರ್ ಅಂತೇಳಿ ನಮ್ಮ ಒಂದು ಮಾರುಕಟ್ಟೆಯಲ್ಲಿ ಸಿಗ್ತಾ ಇದೆ. ಈ ಒಂದು ರೇಸ್ ಬೆಡ್ ಪ್ಲಾಂಟರ್ ನಾವು ಉಪಯೋಗ ಮಾಡಿಕೊಂಡು ಸಹಿತ ನೀರಿನ ಮತ್ತು ಮಣ್ಣಿನ ಒಂದು ಸಂರಕ್ಷಣೆ ಕಾಪಾಡ್ಕೋಬಹುದು. ಇನ್ನೊಂದು 5ನೇ ಕ್ರಮ, ಈ ಚೌಕು ಮಡಿಗಳು ಅಥವಾ ಆಯತಾಕಾರದ ಮಡಿಗಳು ನಿರ್ಮಾಣ ಮಾಡುವುದರಿಂದನೂ ಸಹ ನಮ್ಮ ಮಣ್ಣು ಮತ್ತು ನೀರು ಸಂರಕ್ಷಣೆ ಮಾಡ್ಕೋಬಹುದು. ಇದು ಯಾವ ರೀತಿಯಾಗಿ ಮಾಡಬೇಕಂದ್ರೆ ಚೌಕು ಮಡಿ ಅಥವಾ ಆಯತಾಕಾರ ನಮ್ಮ ಜಮೀನುಗಳ ತಕ್ಕಂತೆ ನಾವು ಬೆಳೆಸಿರುವಂತಹ ಬೆಳೆಗಳ ಅನುಕೂಲ ತಕ್ಕಂತೆ ನಾವು ಆದಷ್ಟು ಮಟ್ಟಿಗೆ ಚೌಕು ಮಡಿಗಳು ಅಂದ್ರೆ 4 ಮೀಟರ್ ಉದ್ದ 4 ಮೀಟರ್ ಅಗಲ ಇಂಥ ಒಂದು ಚೌಕು ಮಡಿಗಳು ಮಾಡಿಕೊಳ್ಳಬಹುದು. ಅಥವಾ ಆಯತಾಕಾರದ ಮಡಿಗಳು ಅಂದ್ರೇನು 5 ಮೀಟರ್ ಉದ್ದ 3 ಮೀಟರ್ ಅಗಲ ಆಯತಾಕಾರದ ಮಡಿಗಳನ್ನು ಮಾಡೋದ್ರಿಂದ ಅಲ್ಲೇ ಬಿದ್ದಿರುವಂತಹ ಸ್ಥಳದಲ್ಲೇ ಬಿದ್ದಿರುವಂತಹ ಮಳೆ ನೀರು ಬೇರೆ ಕಡೆ ಹರಿದು ಹೋಗಂಗಿಲ್ಲ. ಆದ್ರೆ ಅದರ ಮಡಿಗಳ ಎತ್ತರ ಸುಮಾರು 15-20 ಸೆಂಟಿಮೀಟರ್ ನಾವು ನಿರ್ಮಾಣ ಮಾಡಬೇಕಾಗ್ತದೆ. ಆ ಬಿದ್ದ ಮಳೆ ನೀರನ್ನು ಅಲ್ಲೇ ನೀರು ನಿಂತು ಸಂಗ್ರಹಣೆಯಾಗಿ ಮತ್ತು ನಾವು ನೀರನ್ನು ಸಂರಕ್ಷಣೆ ಮಾಡಿಕೊಂಡು ಬೆಳೆಗಳಿಗೆ ನೀರು ಕೊಡಿಸಬಹುದು. ಈ ಒಂದು ಇಳಿಜಾರಿಗಟ್ಟಲಾಗಿ ಇದಾಗಲೇ ಹೇಳಿದಾಗ ಇಳಿಜಾರಿಗಟ್ಟಲಿಗೆ ರೇಸ್ ಬೆಡ್ ಸಿಸ್ಟಮ್ಸ್ ಮಾಡ್ಕೋಬಹುದು. ಇದರದ್ದು ಒಂದು ರೇಸ್ ಬೆಡ್ ಸಿಸ್ಟಮ್ಸ್ ಏರುಮಡಿ ಪದ್ಧತಿ ಅಳವಡಿಸಿರುವುದರಿಂದ ಏನಾಗ್ತಂದ್ರೆ ಒಂದು ಮಳೆ ಆಧಾರಿತ ಬೇಸಾಯ ಇದ್ದಾಗ ಆ ಒಂದು ಏನ್ ನಮ್ಗ ಮಡಿಗಳು ಇರ್ತಾವ ಅದರಲ್ಲಿ ಹೈಟ್ ಇರುವುದರಿಂದ ಆ ನೀರು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಜಾಸ್ತಿ ಆಗ್ತದೆ ಮಡಿಗಳಲ್ಲಿ. ಆಮೇಲೆ ಒಂದು ವೇಳೆ ಮಳೆ ನೀರು ಜಾಸ್ತಿ ಬಂತಂದ್ರೂ ಆ ಕಾಲುವೆ ಮುಖಾಂತರ ಹೆಚ್ಚಾದ ನೀರನ್ನು ಹರಿದು ಹೋಗ್ಲಿಕ್ಕೆ ಸಹಕಾರಿ ಆಗ್ತದೆ. ಈ ರೀತಿಯಾಗಿ ಎರಡೂ ಬಹಳ ಉಪಯೋಗ ಆಗ್ತದೆ. ರೇಟ್ ಬೇಸ್ಡ್ ಸಿಸ್ಟಮ್ಸ್ ಅಳವಡಿಸಿಕೊಂಡು ಈ ತರ ನಾವು ಮಳೆ ನೀರು ಹೆಚ್ಚಾದಾಗೂ ಅಥವಾ ನೀರೇ ಇರಲಿದ ಸಂದರ್ಭದಲ್ಲಿ ಬೆಳೆ ಯಾವ ರೀತಿ ಕಾಪಾಡ್ಕೋಬೇಕಂತೇಳಿ ಇದು ಬಹಳ ಸಹಕಾರಿಯಾಗಿರ್ತದೆ. ಆಮೇಲೆ ಈ ಶೂನ್ಯ ಉಳಿಮೆ ಅಂದ್ರೆ ಏನು, ನಾವು ಜೀರೋ ಟಿಲೇಜ್ ಅಂತೀವಲ್ಲ, ಆ ಶೂನ್ಯ ಉಳಿಮೆ ಅಂದ್ರೆ ಈಗ ಸಾಮಾನ್ಯವಾಗಿ ರಬಿ ಬೆಳೆ ಕಟಾವು ಆದ ತಕ್ಷಣನೇ, ಯಾಕಂದ್ರೆ ನಮ್ಗೆ ಮಳೆ ಬರ್ಬೇಕಂತ ಹೇಳಿ ನಾವು ಬಹಳಷ್ಟು ವೇಟ್ ಮಾಡ್ತಾ ಇರ್ತೇವೆ. ಅದು ವೇಟ್ ಮಾಡದೇ ಬೇಕಾಗಿಲ್ಲ, ಶೂನ್ಯ ಬೆಳೆ ಬೇಸಾಯ ಇದರಲ್ಲಿ ಬೆಳೆ ಕಟಾವು ಆದ ತಕ್ಷಣನೇ ಬೇಕಾದ್ರೆ ನಾವು ಇನ್ನೊಂದು ಬೆಳೆ ತಗೋಬಹುದು. ಯಾವುದೇ ಒಂದು ಉಳುಮೆ ಇಲ್ಲದೇನೆ, ಯಾವುದೇ ಒಂದು ನೇಗಿಲು ಅಥವಾ ಹೊಡೆಯಲ್ದೇನೆ ಅಥವಾ ಹೆಂಟೆಗಳನ್ನು ಹೊಡೆಯಲ್ದೇನೆ ಆ ಬೆಳೆ ಉಳಿಕೆಗಳಲ್ಲೇ ಸಹಿತ ನಾವು ನೇರವಾಗಿ ಬಿತ್ತನೆ ತಗೊಂಡೇವ ಅಂದ್ರೆ ಏನಾಗ್ತದೆ, ಅದು ಬೆಳೆ ಉಳಿಕೆಗಳು ಅಲ್ಲೇ ಇರುವುದರಿಂದ ತೇವಾಂಶ ಭೂಮಿಯೊಳಗಡೆ ಇರುತ್ತದೆ. ಅವಾಗ ನಾವು ನೇರವಾಗಿ ಬಿತ್ತನೆ ಮಾಡೋದ್ರಿಂದ ತೇವಾಂಶ ನೇರವಾಗಿ ಬೇರುಗಳಿಗೆ ಕೊಡುವುದರಿಂದ ನೀರು ಕೊಡುವುದರಿಂದ ತಕ್ಷಣನೇ ಮೊಳಕೆ ಬರ್ತದೆ. ಆಮೇಲೆ ಕಡಿಮೆ ಸಮಯದಲ್ಲೇ ನಾವು ಒಂದು ಆ ಬೆಳೆಗಳನ್ನು ಕಟಾವು ಮಾಡ್ಕೋಬಹುದು. ನಮ್ಮ ಒಂದು ಶೂನ್ಯ ಉಳುಮೆ ಮಾಡಲಿಕ್ಕೆ ಒಂದು ಸ್ಪೆಷಲ್ ಇಕ್ವಿಪ್ಮೆಂಟ್ಸ್ ಜೀರೋ ಟಿಲೇಜ್ ಇಕ್ವಿಪ್ಮೆಂಟ್ ಅಂತೇಳಿ ಟ್ರಾಕ್ಟರ್ ಚಾಲಿತ ಉಪಕರಣ ಉಪಯೋಗ ಮಾಡಿಕೊಂಡು ನಾವು ಇಂಥ ಒಂದು ಕ್ರಮಗಳನ್ನು ಅನುಸರಿಸಿಕೋಬಹುದು. ಇನ್ನೊಂದು ಶೂನ್ಯ ಉಳುಮೆ ಮಾಡಲಿಕ್ಕೆ ಈಗ ನಮ್ಮ ಪಂಜಾಬ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಲೂಧಿಯಾನ ಅವರು ಅಭಿವೃದ್ಧಿ ಮಾಡಿದ್ದಾರೆ ಸ್ಪೆಷಲ್ ಜೀರೋ ಟಿಲೇಜ್ಗೆ ಅಂತೇಳಿ. ಅದು ಯಾವುದೇ ಉಳುಮೆ ಇಲ್ಲದೇ ನೇರವಾಗಿ ಎಷ್ಟು ನಮ್ಗೆ ಸಾಲ ಎಲ್ಲಿ ಬರ್ತದೆ ಅಷ್ಟೇ ಮಾತ್ರ ಅದು ಮಣ್ಣು ಸಡಿಲುಗೊಳಿಸ್ತದೆ ಫರ್ರೋ ಇದರಲ್ಲಿ ಅಷ್ಟೇ ಪ್ರಮಾಣದ ಸಡಿಲುಗೊಳಿಸಿ ಅಲ್ಲಿ ಬೀಜ ನೆಡೋದ್ರಿಂದ ಒಂದು ಆಳವಾಗಿ ಉಳುಮೆ ಮಾಡೋದು ತಪ್ಪದ, ಹೆಂಟೆಗಳನ್ನು ಹೊಡೆದು ತಪ್ಪದ, ನೇರವಾಗಿ ಬಿತ್ತನೆ ಮಾಡೋದ್ರಿಂದ ಮಾಯಿಶ್ಚರ್ ಆಮೇಲೆ ತೇವಾಂಶ ಆಲ್ರೆಡಿ ಇದ್ದಿರ್ತದ, ಅದು ಬೆಳೆ ಕಟಾವು ಆದ ತಕ್ಷಣ ತೇವಾಂಶ ಇರುವುದರಿಂದ ಸಂಪೂರ್ಣವಾಗಿ ನಾವು ಅದರ ಜೊತೆಗೆ ಮತ್ತೆ ಏನು ಕಳೆ ಅಥವಾ ಕಸ ಕಡ್ಡಿ ಅಥವಾ ಬೆಳೆ ಉಳಿಕೆಗಳು ಏನಿರ್ತಾವಲ್ಲ ಕೃಷಿ ತ್ಯಾಜ್ಯ ವಸ್ತುಗಳು ಅಲ್ಲೇ ಇರುವುದರಿಂದ ಅದು ಮಲ್ಚಿಂಗ್ ಆಗಿ ಪರಿವರ್ತನೆ ಆಗ್ತದೆ. ಮುಂದಿನ ದಿನಗಳಲ್ಲಿ ಅಂತ ಒಂದು ಮಳೆಯ ಒಂದು ಅಭಾವ ಕೊರತೆ ಇತ್ತಂದ್ರೂ ಈ ಒಂದು ತೇವಾಂಶ ಭೂಮಿ ಒಳಗದಲ್ಲಿ ಇರುವುದರಿಂದ ನೇರವಾಗಿ ಅದು ಬೆಳೆಗಳನ್ನು ಕಾಪಾಡ್ಕೋಬಹುದು. ಆಮೇಲೆ ಹೊದಿಕೆ ಹಾಕುವುದು ಈಗ ಸರಿ ಸಮಾನ, ಇದು ಬಹಳ ಮಹತ್ವದಂತಹ ಕ್ರಮ. ಯಾಕಂದ್ರೆ ನಮ್ಮ ಇಡೀ ಒಂದು 70%ರಷ್ಟು ಬೇಸಾಯ ಒಣ ಬೇಸಾಯ ಆಗಿರೋದ್ರಿಂದ ಒಂದೊಂದ್ಸಲ ಮಳೆ ಬರ್ತದೆ ಅಥವಾ ಒಂದೊಂದ್ಸಲ ಮಳೆನೇ ಬರಂಗಿಲ್ಲ. ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕಂದ್ರೆ ಬೆಳೆ ಉಳುಮೆ ಆದ್ಮೇಲೆ ಬಿತ್ತನೆ ತಗೋಬೇಕು. ಬಿತ್ತನೆ ಆದ್ಮೇಲೆ ಅದರ ಮೇಲ್ಗಡೆ ನಾವು ಯಾವುದೇ ಒಂದು ಕೃಷಿ ತ್ಯಾಜ್ಯ ವಸ್ತುಗಳು ಬೆಳೆ ಉಳಿಕೆಗಳು ಕಸ ಕಡ್ಡಿ ಯಾವುದೇ ಒಂದು ವೇಸ್ಟ್ ಮಟೀರಿಯಲ್ಸ್ ಏನದ ಅದ್ರ ಮೇಲೆ ಸ್ವಲ್ಪ ಪ್ರಮಾಣದಾಗ ಪುಡಿ ಪುಡಿ ಮಾಡಿ ಚೆಲ್ಲಬೇಕು. ಚೆಲ್ಲದ ಮೇಲೆ ನಂತರ ಏನಾಗ್ತದೆ, ಅದು ಯಾವುದೇ ಒಂದು ಸ್ವಲ್ಪ ಮಳೆ ಬಂದ್ರೂ ಆ ಒಂದು ಅಲ್ಲೇ ನೀರು ನಿಂದಿರ್ಲಿಕ್ಕೆ ಅವಕಾಶ ಆಗ್ತದೆ. ಆಮೇಲೆ ತೇವಾಂಶ ಏನಾಗ್ತದೆ, ಬಿಸಿಲಿಗೆ ಒಣಗಿ ಹೋಗುದಿಲ್ಲ. ಹಂಗಾಗಿ ಈ ರೀತಿಯಾಗಿ ಹೊದಿಕೆ ಹಾಕೋದ್ರಿಂದ ನಮ್ಮ ಒಂದು ತೇವಾಂಶ ವೃದ್ಧಿ ಮಾಡಿಕೊಂಡು ಬೆಳೆಗಳನ್ನು ಉಳಿಸಬಹುದು. ಇದು ಒಂದು ಈ ರೀತಿಯಾಗಿ ಅಷ್ಟೇ ಅಲ್ಲ, ಈಗ ಕಸ ಕಡ್ಡಿಗಳು ಅದು ಮುಂದಿನ ದಿನಗಳಲ್ಲಿ ಏನಾಗ್ತದೆ, ಅದು ಕೊಳತು ಗೊಬ್ಬರ ಆಗ್ತದೆ. ಅದರ ಜೊತೆಗೆ ಕಳೆಗಳ ಬೆಳವಣಿಗೆ ಕುಂಠಿತಗೊಳ್ಳುತ್ತದೆ. ಯಾಕಂದ್ರೆ ಮಲ್ಚಿಂಗ್ ಕಂಪ್ಲೀಟ್ ಕವರ್ ಮಾಡಿದೀವಿ ಅಂದ್ರೆ ಭೂಮಿಯ ಮೇಲೆ ಪದರು ಆ ಕಳೆಗಳಿಗೆ ಬೆಳವಣಿಗೆ ಆಗ್ಲಿಕ್ಕೆ ಅವಕಾಶ ಮಾಡಿಕೊಡಂಗಿಲ್ಲ. ಅದರ ಜೊತೆ ಭೂಮಿಯಲ್ಲಿರುವಂತಹ ಎಲ್ಲಾ ಪೋಷಕಾಂಶಗಳು ನೇರವಾಗಿ ಬೆಳೆಗಳಿಗೆ ಕೊಡೋದ್ರಿಂದ ಆ ಬೆಳೆಗಳು ಸಹಿತ ಬಹಳಷ್ಟು ಸದೃಢವಾಗಿ ಬೆಳೆಯಬಹುದು. ಇತ್ತೀಚಿನ ದಿನಗಳಲ್ಲಿ ಈಗ ತರಕಾರಿ ಬೆಳೆಗಳಲ್ಲಿ ಅಥವಾ ಹಣ್ಣಿನ ಬೆಳೆಗಳಲ್ಲಿ ಈಗ ಒಂದು ಹೊಸ ಮಾದರಿ ಅಂದ್ರೆ ಪ್ಲಾಸ್ಟಿಕ್ ಮಲ್ಚಿಂಗ್ ಅಂತೇಳಿ ಬಂದಿದ್ದಾವೆ. ಪ್ಲಾಸ್ಟಿಕ್ ಮಲ್ಚಿಂಗ್ ಮಾಡ್ಕೋದ್ರಿಂದ ಒಳ್ಳೆ ಒಂದು ಲಾಭಾಂಶ ಪಡಿಬಹುದು ಇದರಿಂದ. ಆಮೇಲೆ ಪ್ಲಾಸ್ಟಿಕ್ ಮಲ್ಚಿಂಗ್ ಹಾಕುವಂತ ಮಷಿನ್ಗಳನ್ನು ಸಹಿತ ನಮ್ಮ ಮಾರುಕಟ್ಟೆನಲ್ಲಿ ಸಿಗ್ತಾ ಇದಾವೆ. ಈ ಒಂದು ನೇರವಾಗಿ ನಾವು ರೇಸ್ ಬೆಡ್ ಸಿಸ್ಟಮ್ ಮಾಡಿಕೊಂಡು ಅದರ ಜೊತೆಗೆ ಮಲ್ಚಿಂಗ್ ಸಹಿತ ಮಾಡುವಂತಹ ಒಂದು ಏಕಕಾಲದಲ್ಲಿ ಎರಡು ಕ್ರಮಗಳನ್ನು ಮಾಡುವಂತಹ ಉಪಕರಣ ಸಹಿತ ನಮ್ಮಲ್ಲಿ ಇದಾವೆ. ಒಂದು ರೇಸ್ ಬೆಡ್ ಮಾಡ್ತದೆ, ಅದರ ಜೊತೆಗೆ ಮಲ್ಚಿಂಗ್ ಸಹಿತ ಮಾಡಿಕೊಂಡು ಆಮೇಲೆ ತದನಂತರ ನಾವು ಒಂದು ಪ್ಲಾಂಟಿಂಗ್ ಮಾಡ್ಕೊಳ್ಳುವಂತಹ ಒಂದು ಕ್ರಮ ಇರ್ತದೆ. ನಂತರ ಕೃಷಿ ಹೊಂಡ ನಿರ್ಮಿಸುವುದು. ಈಗ ಕೃಷಿ ಹೊಂಡ ನಿರ್ಮಾಣ ಯಾಕಂದ್ರೆ ಇಷ್ಟೆಲ್ಲಾ ಕ್ರಮಗಳನ್ನು ಮಾಡಿದ್ರು ಅಲ್ಲಿ ಹೆಚ್ಚಾದ ಮಳೆ, ಯಾಕಂದ್ರೆ ನಮ್ಮ ಮಳೆ ನೀರು ಹೆಂಗಿರ್ತೋ ಒಂದೊಂದ್ಸಲ ಜಾಸ್ತಿ ಬರೋದ್ರಿಂದ ಆ ಎಲ್ಲ ಮಡಿಗಳ ಅಥವಾ ಬದುಗಳ ನಡುವಿನ ಬಿದ್ದಿರುವಂತಹ ಮಳೆ ನೀರು ಹೆಚ್ಚಾದ ನೀರನ್ನು ಹೊರಗೆ ಹಾಕ್ಲಿಕ್ಕೆ ಆ ಒಂದು ಹೊರಗೆ ಹೋಗಲ್ ಬದಲಿ ನಾವೇನಾದ್ರೂ ಇಂಥ ಒಂದು ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡಬೇಕು. ಇಳಿಜಾರಿಗೆ ತಕ್ಕಂತೆ ಈ ಒಂದು ಕೃಷಿ ಹೊಂಡ ನಿರ್ಮಾಣ ಮಾಡಿಕೊಂಡು ಅಲ್ಲಿರುವಂತಹ ಸಂಗ್ರಹಣೆ ಆಗಿರುವಂತಹ ನೀರನ್ನು ಪುನಃ ನಾವು ಬೆಳೆಗಳಿಗೆ ನೀರು ಉಣಿಸಬಹುದು. ಸುಮಾರು ಈಗ ಒಂದು ಹೆಕ್ಟರ್ ನಮ್ಮ ಜಮೀನ್ ಇದೆ ಅಂದ್ರೆ ಹೆಕ್ಟರ್ ಜಮೀನಲ್ಲಿ ಕೃಷಿ ಹೊಂಡ ಎಷ್ಟು ಅಳತೆ ಅಂತ ಮಾಡ್ಬೇಕಂದ್ರೆ 7 ಮೀಟರ್ ಉದ್ದ, 7 ಮೀಟರ್ ಅಗಲ ಮತ್ತು 3 ಮೀಟರ್ ಆಳ, ಇಂಥ ಒಂದು ಅಳತೆಯ ಒಂದು ಕೃಷಿ ಹೊಂಡ ನಿರ್ಮಾಣ ಮಾಡಿಕೊಂಡ್ರೆ ಸಂಪೂರ್ಣವಾಗಿ ಬರುವಂತಹ ಮಳೆ ನೀರನ್ನು ನಾವು ಆ ಒಂದು ಹೊಂಡಗಳಲ್ಲಿ ಸಂಗ್ರಹಣೆ ಮಾಡಿಕೊಂಡು ಅದರ ಜೊತೆಗೆ ಒಂದು ಫಲವತ್ತಾದ ಮಣ್ಣು ಸಹಿತ ಕೊಚ್ಚಿಕೊಂಡು ಬಂದಿರುವಂತಹ ಮಣ್ಣನ್ನು ಸಹಿತ ಆ ಒಂದು ಕೃಷಿ ಹೊಂಡದ ಶೇಖರಣೆ ಆಗಿರೋದ್ರಿಂದ ಪುನಃ ನಾವು ನಮಗೆ ಯಾವಾಗ ಮಳೆ ಕೈ ಕೊಡ್ತಂದ್ರೆ ಅಂತ ಸಂದರ್ಭ ಆ ಸಂಗ್ರಹಣೆ ಆಗಿರುವಂತಹ ಮಳೆ ನೀರನ್ನು ನಾವು ಪುನರ್ಬಳಕೆ ಬೆಳೆಗಳಿಗೆ ನೀರು ಉಣಿಸಬಹುದು, ಅದರಲ್ಲಿಂದ ಬೆಳೆಗಳನ್ನು ಕಾಪಾಡಬಹುದು. ಆಮೇಲೆ ಕೊಚ್ಚಿಕೊಂಡು ಬಂದಿರುವಂತಹ ಮಣ್ಣು ಫಲವತ್ತಾದ ಮಣ್ಣು ಸಹಿತ ಅದು ನಮಗೆ ಬೇಕಾದ ಸಂದರ್ಭ ಅದು ನಾವು ಮತ್ತೆ ಆ ಮಣ್ಣನ್ನು ಕೃಷಿ ಹೊಂಡದಿಂದ ನಾವು ತೆಗೆದು ಮತ್ತೆ ನಮ್ಮ ಜಮೀನುಗಳಲ್ಲಿ ಹಾಕಿ ಒಂದು ಮಣ್ಣನ್ನು ಫಲವತ್ತಾದ ಮಾಡಬಹುದು. ಆಮೇಲೆ ಇನ್ನೊಂದು ಚೆಕ್ ಡ್ಯಾಮ್ ನಿರ್ಮಾಣ ಮಾಡೋದು. ಈಗ ಬಹಳಷ್ಟು ನಮಗೆ ಇಳಿಜಾರಿದೆ, ನಮ್ಮ ಜಮೀನು 3% ಅಥವಾ 5% ಇಳಿಜಾರಿದೆ. ಅಂತ ಸಂದರ್ಭ ಇವೆಲ್ಲ ಕ್ರಮಗಳನ್ನು ಅನುಸರಿಸಿದ್ರು ಯಾಕಂದ್ರೆ ನಮ್ಮ ಮಳೆ ನೀರು ರಭಸವಾಗಿ ಇರೋದ್ರಿಂದ ಸತತವಾಗಿ 2 ಅಥವಾ 3 ದಿವಸ ಸತತವಾಗಿ ಮಳೆ ಬರೋದ್ರಿಂದ ಏನಾಗ್ತದ ಇಷ್ಟೆಲ್ಲಾ ಪ್ರಮಾಣ ಏನ್ ನಾವು ಆಳವಾಗಿ ಉಳುಮೆ ಮಾಡೋದು, ಹೊದಿಕೆ ಹಾಕೋದು, ಚೌಕಮಂಡಿ ನಿರ್ಮಾಣ ಮಾಡೋದು, ಬದುಗಳನ್ನು ಮಾಡಿಕೊಂಡ್ರು ಹೆಚ್ಚಾದ ನೀರು ಹರಿದು ಹೋಗ್ತದ. ಅದರ ಜೊತೆಗೆ ಫಲವತ್ತಾದ ಮಣ್ಣನ್ನು ಸಹಿತ ಕೊಚ್ಕೊಂಡು ಹೋಗಬಾರದು ಅನ್ನೋ ನಿಟ್ಟಿನಲ್ಲಿ ಆ ಒಂದು ಇಳಿಜಾರಿಗೆ ಅಡ್ಡಲಾಗಿ ನಾವು ಆದಷ್ಟು ಮಟ್ಟಿಗೆ ನೇರವಾಗಿ ಬಂದಿರುವಂತಹ ಹಳ್ಳಕ್ಕೆ ಅಡ್ಡಲಾಗಿ ಏನ್ ಮಾಡಬೇಕು, ಚೆಕ್ ಡ್ಯಾಮ್ ನಿರ್ಮಾಣ ಮಾಡಬೇಕು. ಅಡ್ಡಲಾಗಿ ನಾವು ಚೆಕ್ ಡ್ಯಾಮ್ ನಿರ್ಮಾಣ ಮಾಡೋದ್ರಿಂದ ಅತಿ ಹೆಚ್ಚಾದ ನೀರನ್ನು ನಮ್ಮ ಹೊಲಕ್ಕಿಂತ ಬೇರೆ ಕಡೆ ಹರಿದು ಹೋಗಬಾರದು ಅಂತೇಳಿ ಅಲ್ಲೇ ಹೆಚ್ಚಾದ ನೀರನ್ನು ಅಲ್ಲೇ ತಡೀತದ ಚೆಕ್ ಡ್ಯಾಮ್. ಆಮೇಲೆ ಅದರ ಜೊತೆಗೆ ಪೋಷಕಾಂಶಗಳು ಮಣ್ಣು ಸಹಿತ ಸಂಗ್ರಹಣೆ ಆಗಿರ್ತದೆ. ಅದ ನಂತರ ನಾವು ಪುನರ್ಬಳಕೆ ಅಂತ ಒಂದು ಅಂತರ್ಜಲ ಮಟ್ಟ ಜಾಸ್ತಿ ಆಗ್ತದೆ, ನೀರು ಸಂಗ್ರಹಣೆ ಆಗಿ ದನಕರುಗಳಿಗೆ ನೀರು ಉಣಿಸಬಹುದು ಅದರಿಂದ. ಅದರ ಜೊತೆಗೆ ಮತ್ತು ನಮ್ಮ ಸುತ್ತಮುತ್ತ ಹಸಿರು ವಾತಾವರಣ ಇರೋದ್ರಿಂದ ಬೇರೆ ಬೇರೆ ಬೆಳೆಗಳನ್ನು ಸಹಿತ ಆ ಚೆಕ್ ಡ್ಯಾಮ್ ಸುತ್ತಮುತ್ತ ನಾವು ತೊಳಿಕೆ ಅವಕಾಶ ಆಗ್ತದೆ. ಆಮೇಲೆ ಈ ಅಲ್ಲಿ ಒಂದೊಂದ್ಸಲ ನಾವು ಬೋರ್ವೆಲ್ ಹೊಡೆದಿರ್ತಾರ ರೈತ ಬಾಂಧವರು, ಬೋರ್ವೆಲ್ ಹೊಡೆದ್ಮೇಲೆ ಆಮೇಲೆ 1-2-3 ವರ್ಷ ಚಲೋ ನೀರು ಬರ್ತಾ ಇರ್ತದೆ. ತದನಂತರ ಜಾಸ್ತಿ ನೀರು ನಾವು ಬಳಕೆ ಮಾಡಿ ಮಾಡಿ ಬ್ಯಾಂಡ್ ಏನಾಗ್ತದೆ ಅಂದ್ರೆ ಜಾಸ್ತಿ ನೀರು ಕುಡಿಸೋದ್ರಿಂದ ಅಂತರ್ಜಲ ಮಟ್ಟ ಕಡಿಮೆ ಆಗ್ತದೆ ಒಳಗಡೆ. ಅವಾಗ ಬೋರ್ವೆಲ್ ಗ್ಯಾಪ್ ಹೊಡಿತಾ ಇರ್ತದೆ ಅಂದ್ರೆ ನಾವು ಮೋಟರ್ ಚಾಲೂ ಮಾಡಿರ್ತೀವಿ ಅಂದ್ರೂ ಏನಾಗ್ತದೆ ಅದು ಸ್ವಲ್ಪ 1/2 ತಾಸು ನೀರು ಬರ್ತಾ ಇರ್ತದೆ. ತದನಂತರ ಏನಾಗ್ತದೆ ಗ್ಯಾಪ್ ಆಗ್ತದೆ, ಸ್ಟಾಪ್ ಆಗ್ತದೆ, ಆಮೇಲೆ ಮೋಟರ್ ಕೆಡ್ತದೆ. ಹೀಗಾಗಿ ಆತರ ಆಗಬಾರದು. ಸತತವಾಗಿ ನಾವು ನೀರು ಬೆಳೆಗಳಿಗೆ ನೀರು ಉಣಿಸಬೇಕು ಅಂದ್ರೆ ಈ ಬೋರ್ವೆಲ್ ರಿಚಾರ್ಜ್ ಏನ್ ಬೋರ್ವೆಲ್ ಅಲ್ಲಿ ಬೋರ್ವೆಲ್ ಸಿಗ್ತಾವ ನಮ್ಮ ಹೊಲಗಳಲ್ಲಿ ಅಂತ ಒಂದು ಗ್ಯಾಪ್ ಆಗ್ಲತ್ತಂದ್ರೆ ಅಥವಾ ನೀರಿನ ಮತ್ತು ಅಂತರ್ಜಲ ಮಟ್ಟ ಕಡಿಮೆ ಆಗ್ಲತ್ತಂದ್ರೆ ಅಂತ ಸಂದರ್ಭದಲ್ಲಿ ಮಳೆಗಾಲದಾಗ ಏನಾಗಿರ್ತದ ಮಳೆ ಹೆಚ್ಚಾದ ಮಳೆ ನೀರನ್ನು ಬೋರ್ವೆಲ್ಗೆ ರಿಚಾರ್ಜ್ ಮಾಡಿಕೊಂಡು ಪುನಃ ನಮಗೆ ಯಾವುದೇ ರೀತಿಯಾಗಿ ಬೋರ್ವೆಲ್ ಗ್ಯಾಪ್ ಆಗಬಾರದು ಅಂದ್ರೆ ಸತತವಾಗಿ ನಾವು ಬೆಳೆಗಳಿಗೆ ನೀರು ಉಣಿಸಬೇಕಂದ್ರೆ ಇಂಥ ಒಂದು ಬೋರ್ವೆಲ್ ರಿಚಾರ್ಜ್ ಮಾಡೋದು ಒಳ್ಳೇದು. ಇದು ಬೋರ್ವೆಲ್ ರಿಚಾರ್ಜ್ ಯಾವ ರೀತಿಯಾಗಿ ಮಾಡಬೇಕಂದ್ರೆ ಒಂದು ಗುಂಡಿಗಳು ತೆಗಿಬೇಕಾಯ್ತದೆ ಅಂದ್ರೆ ಏನು ಬೋರ್ವೆಲ್ ಸುತ್ತ ಏನಂದ್ರೆ 10 ಅಡಿ ಉದ್ದ, 10 ಅಡಿ ಅಗಲ ಮತ್ತು 10 ಅಡಿ ಆಳ ಇಂಥ ಒಂದು ಚೌಕು ಗುಂಡಿಯನ್ನು ಬೋರ್ವೆಲ್ ಸುತ್ತ ತೆಗೆದು ಅಂದ್ರೆ ಅದರಲ್ಲಿ ಮತ್ತೆ ತೆಗೆದ ಮೇಲೆ ಆ ಕೆಳಭಾಗದಾಗ ಮೊಟ್ಟಮೊದಲಿ ಏನಾಗ್ಬೇಕಂದ್ರೆ ಬೋಲ್ಡರ್ಸ್ ದೊಡ್ಡ ಕಲ್ಲುಗಳು ಹಾಕ್ಬೇಕು ಫಸ್ಟ್ಗೆ. ಅದು ಎಷ್ಟು ಅಂದ್ರೆ 2 ಫೀಟ್ ಎತ್ತರದ ತನಕ ಈಗ ಅದು ಬೋಲ್ಡರ್ಸ್ ಹಾಕ್ಬೇಕು. ಆಮೇಲೆ ಅದರ ಮೇಲೆ ಅದು 6 ಇಂಚದ ಕಲ್ಲುಗಳನ್ನು ಹಾಕಬೇಕು. ಆಮೇಲೆ ಅದರ ಮೇಲೆ ಅದನ್ನು ಮತ್ತೆ 2 ಫೀಟ್ ಎತ್ತರದಾಗ ಅವಲ್ಲ 6 ಇಂಚದು ಕಲ್ಲುಗಳು ಹಾಕಬೇಕು. ನಂತರ ಮತ್ತೆ 2 ಫೀಟ್ ATMM ಜಲ್ಲಿ ಅವೆಲ್ಲ ಹಾಕಬೇಕು. ಆಮೇಲೆ ನಂತರ ಅದ್ರ ಮತ್ತೆ 2 ಫೀಟ್ ಎತ್ತರದಾಗ 40 mm ಜಲ್ಲಿ ಹಾಕಬೇಕು. ಆಮೇಲೆ ನೈಲಾನ್ ಮೆಶ್, ಏನ್ ಮೆಶ್ ಇರ್ತದ ಅದು ನೈಲಾನ್ ಬಟ್ಟೆ ಹಾಕಬೇಕು. ಅದರ ನಂತರ 2 ಫೀಟ್ ಎತ್ತರದಾಗ ಉಸುಕು ಹಾಕೋದ್ರಿಂದ ಏನ್ ನಮ್ಗೆ ಹೆಚ್ಚಾದ ಮಳೆ ನೀರು ಏನ್ ಹರಿದು ಬರ್ತಾ ಇರ್ತದಲ್ಲ, ಬೋರ್ವೆಲ್ ಕಡೆ ನಾವು ನೇರವಾಗಿ ಹಳ್ಳ ಮಾಡ್ಕೋಬೇಕು. ಎಲ್ಲ ಬೇರೆ ಬೇರೆ ಕಡೆ ಹರಿದು ಹೋಗಲ್ದೇ ನಾವು ನೇರವಾಗಿ ಆ ಒಂದು ಕನೆಕ್ಷನ್ ಬೋರ್ವೆಲ್ಗೆ ಕೊಟ್ಟಿವ್ ಅಂದ್ರೆ ಹೆಚ್ಚಾದ ಮಳೆ ನೀರು ಏನು ವ್ಯರ್ಥ ಆಗಲ್ದೇನೆ ನೇರವಾಗಿ ಬೋರ್ವೆಲ್ ಬರೋದ್ರಿಂದ ಅಷ್ಟೇ ಪ್ರಮಾಣದ ಮಳೆ ನೀರು ಬಂದ್ರೂ ಆ ಬೋರ್ವೆಲ್ ಮುಖಾಂತರ ಬೋರ್ವೆಲ್ ಅದರಲ್ಲಿ ನೀರು ಹೋಗ್ಲಿಕ್ಕೆ ಅವಕಾಶ ಆಗ್ತದೆ. ಆಮೇಲೆ ಫಿಲ್ಟರ್ ಆಗಿ ಕೆಳಗಡೆ ನಿಧಾನವಾಗಿ ಇಂಗುವುದರಿಂದ ಆ ಎಷ್ಟೇ ಆಳದ ಬೋರ್ವೆಲ್ ಇರಲು ಅದು ಇಂಗಿ ಆ ಒಂದು ಅಂತರ್ಜಲ ಮಟ್ಟ ಹೆಚ್ಚಾಗಿ ಬೇರೆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಬೋರ್ವೆಲ್ ಏನ್ ಗ್ಯಾಪ್ ಆಗ್ತದೆ ಅಂತ ಸಂದರ್ಭದಲ್ಲಿ ನಾವು ಸತತವಾಗಿ ನೀರು ಬರ್ತಾ ಇರ್ತದೆ. ಅದರಲ್ಲಿಂದ ನಾವು ಬೆಳೆಗಳನ್ನು ಕಾಪಾಡಿಕೊಂಡು ಬೆಳೆಗಳ ಇಳುವರಿಯನ್ನು ಹೆಚ್ಚಿಸಿ ರೈತರ ಒಂದು ಆದಾಯ ಹೆಚ್ಚು ಮಾಡಬಹುದು ಅಂತೇಳಿ ಹೇಳ್ಬಹುದು. ಒಳ್ಳೆಯದು ಡಾಕ್ಟರ್, ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ರಿ. ಯಾರಾದರೂ ತಮಗೆ ಮಾತಾಡಬೇಕು, ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೇಕು ಅಂತಂದ್ರೆ ತಮ್ಮ ನಂಬರ್ ನ ಹೇಳ್ತೀರಿ ಅವರಿಗೆ? ನನ್ನ ಮೊಬೈಲ್ ಸಂಖ್ಯೆ 9844837022. ಇನ್ನೊಮ್ಮೆ ನನ್ನ ನಂಬರ್ 9844837022. ಆತ್ಮೀಯರೆ, ಈ ನಂಬರ್ನ ಸಂಪರ್ಕ ಮಾಡಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಬಗ್ಗೆ ವಿಚಾರಗಳನ್ನ ಕೇಳಬಹುದು. ಒಳ್ಳೆಯದು ಡಾಕ್ಟರ್ ನಾಗೇಂದ್ರ ಕವಳೆ ಅವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಮಣ್ಣು ಮತ್ತು ನೀರಿನ ಸಂರಕ್ಷಣೆಯನ್ನ ಯಾವ ರೀತಿ ಯಾವ ಯಂತ್ರೋಪಕರಣಗಳನ್ನ ಬಳಸಿ ಮಾಡಿಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಸ್ತಾರವಾದಂತಹ ಒಂದು ಮಾಹಿತಿಯನ್ನ ಮಾಡಿಕೊಟ್ಟಿದ್ದೀರಿ. ಮಣ್ಣು ಮತ್ತು ನೀರು ಬಹಳ ಅಮೂಲ್ಯವಾದಂತಹ ಸಂಪನ್ಮೂಲಗಳು, ಇವುಗಳನ್ನ ನಾವು ಉಳಿಸಿ ಅವುಗಳನ್ನು ಸಮರ್ಥವಾಗಿ ಬಳಸಿದ್ರೆ ಅದರಿಂದ ನಮಗೆ ಕೃಷಿಗೆ ಬಹಳಷ್ಟು ಲಾಭಗಳು ಆಗ್ತವ. ಯಾಕಂತಂದ್ರೆ ಮಣ್ಣು ತಯಾರಾಗುವಂತಹದ್ದು ಬಹಳ ನಿಧಾನವಾದಂತಹ ಒಂದು ಪ್ರಕ್ರಿಯೆ, ಸಾವಿರಾರು ವರ್ಷಗಳು ಮೇಲ್ಮಣ್ಣು ತಯಾರಾಗೋದಕ್ಕೆ ಬೇಕು. ಅಂತಹ ಒಂದು ಮಣ್ಣನ್ನು ನಾವು ಉಳಿಸಿಕೊಳ್ಳುವುದರ ಕಡೆ ಇವತ್ತಿನ ದಿವಸ ಬಹಳಷ್ಟು ಎಚ್ಚರಿಕೆಯನ್ನ ನಾವು ವಹಿಸಬೇಕಾಗಿದೆ. ಅಂತಹ ವಿಷಯಗಳ ಬಗ್ಗೆ ತಾವು ವಿಶದವಾಗಿ ತಿಳಿಸಿಕೊಟ್ಟಿದ್ದೀರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ತಜ್ಞವಾಣಿ ಪ್ರಸಾರವಾಯಿತು. ಈಗ ಶಿವಶರಣಯ್ಯ ಸ್ವಾಮಿ ಮತ್ತು ಸಂಗಡಿಗರಿಂದ ತತ್ವ ಪದಗಳನ್ನ ಕೇಳೋಣ. ಕಾಯ ಸ್ಥಿರವಿಲ್ಲ, ಸ್ಥಿರವಿಲ್ಲ ಕಾಯ ಸ್ಥಿರವಿಲ್ಲ, ಅಸ್ಥಿರ ಶರೀರವ ನಂಬಲಿದಾಳ, ಅಸ್ಥಿರ ಶರೀರವ ನಂಬಲಿದಾಳ, ಸ್ಥಿರವಿಲ್ಲ ಕಾಯ ಸ್ಥಿರವಿಲ್ಲ, ಸ್ಥಿರವಿಲ್ಲ ಕಾಯ ಸ್ಥಿರವಿಲ್ಲ. ಸ್ಥಿರವಿಲ್ಲ ಕಾಯ ಸ್ಥಿರವಿಲ್ಲ, ಸ್ಥಿರವಿಲ್ಲ ಕಾಯ ಸ್ಥಿರವಿಲ್ಲ, ಸ್ಥಿರವಿಲ್ಲ ಕಾಯ ಸ್ಥಿರವಿಲ್ಲ. ಪರಮಾತ್ಮ ಜೀವನ ಪ್ರಮಾಣಿಸಿ ನೋಡಿದ, ಆತ್ಮ ಪರಮಾತ್ಮನ ಪ್ರಮಾಣಿಸಿ ನೋಡಿದ, ಸ್ಥಿರವಿಲ್ಲ ಕಾಯ ಸ್ಥಿರವಿಲ್ಲ, ಸ್ಥಿರವಿಲ್ಲ ಕಾಯ ಸ್ಥಿರವಿಲ್ಲ, ಸ್ಥಿರವಿಲ್ಲ ಕಾಯ ಸ್ಥಿರವಿಲ್ಲ. ಇದೇ ಕಲಾವಿದರಿಂದ ಅಲಿಸಿ ಇನ್ನೊಂದು ತತ್ವ ಪದ. ಸುಮ್ಮನೆ ಯಾಕೋ ಬಡವೇರ, ಸುಳ್ಳೆ ಆದ ಸಂಸಾರ, ಸುಮ್ಮನೆ ಯಾಕೋ ಬಡವೇರ, ಇದುವರೆಗೂ ಶಿವಶರಣಯ್ಯ ಸ್ವಾಮಿ ಮತ್ತು ಸಂಗಡಿಗರಿಂದ ತತ್ವಪದಗಳನ್ನು ಕೇಳಿದ್ರಿ. ಈಗ ಕೇಳಿ ಒಂದು ಕೃಷಿ ಹಾಡು. ನೇಗಿಲು ಉಳುಮೆಗೆ ಬೇಕು, ಗುಂಬಾಗಿ ಉಳುಮೆಯನ್ನು ಮಾಡಲೇಬೇಕು. ಕಬ್ಬಿಣದ ನೇಗಿಲು ಉಳುಮೆಗೆ ಬೇಕು, ಗುಂಬಾಗಿ ಉಳುಮೆಯನ್ನು ಮಾಡಲೇಬೇಕು. ಕರಿಮಣ್ಣ ಹೆಂಟೆಯ ಕರಗಿಸಬೇಕು, ನೆಲವನ್ನು ಸಮತಟ್ಟು ಮಾಡಬೇಕು. ಕರಿಮಣ್ಣ ಹೆಂಟೆಯ ಕರಗಿಸಬೇಕು, ನೆಲವನ್ನು ಸಮತಟ್ಟು ಮಾಡಬೇಕು. ಬಯಲು ಸೀಮೆಯ ರೈತ ಬೆಳೆಯ ಗೊಬ್ಬರ ಹೊಲಕ ಹಾಕಬೇಕು, ಕುರಿಹಿಂಡು ಹೊಲದಲ್ಲಿ ನಿಲ್ಲಿಸಬೇಕು. ತಿಪ್ಪೆಯ ಗೊಬ್ಬರ ಹೊಲಕ ಹಾಕಬೇಕು, ಕುರಿಹಿಂಡು ಹೊಲದಲ್ಲಿ ನಿಲ್ಲಿಸಬೇಕು. ಕುರಿ ಹಿಟ್ಟಿ ಮಣ್ಣಲ್ಲಿ ಸೇರಿಸಬೇಕು, ಕುಂಟೀಲೆ ಚೆನ್ನಾಗಿ ಹರಗಬೇಕು. ಕುರಿ ಹಿಟ್ಟಿ ಮಣ್ಣಲ್ಲಿ ಸೇರಿಸಬೇಕು, ಕುಂಟೀಲೆ ಚೆನ್ನಾಗಿ ಹರಗಬೇಕು. ಬಯಲು ಸೀಮೆಯ ರೈತ ಬೆಳೆಯಾಕ ಸಜ್ಜಿ ಹಾಕಬೇಕು, ಸರಿಯಾದ ಹೆಜ್ಜೆಯ ಹೊರಬೇಕು.